ಮುಖ್ಯ ಭೂಮಿಗೆ ನಾಟಿ ಮಾಡುವಂಥದ್ದು. ಆಮೇಲೆ ಅದಕ್ಕೆ ಒಂದು ಮಾರ್ಕರ್ ಅಂತ ಬರುತ್ತೆ ಸ್ತ್ರೀ ಪದ್ಧತಿಯಲ್ಲಿ. ಮಾರ್ಕರ್ ಅಂದರೆ ಅದೊಂದು ಮಾರ್ಕ್ ಮಾಡ್ಕೊತ ಹೋಗುತ್ತೆ, ಹಿಂಗೆ ರೊಟೇಟಿಂಗ್ ಮಿಷಿನ್ ಇದ್ರ ಥರ ಬರುತ್ತೆ ಇಂಪ್ಲಿಮೆಂಟು, ಅದು ಗ್ರಿಡ್ ಮಾಡ್ತಾ ಹೋಗುತ್ತೆ ಒಂದೊಂದು ಇದು ಗ್ರಿಡ್ ಮಾದರಿಯಲ್ಲಿ ಅದು ಆಗ್ತಾ ಹೋಗುತ್ತೆ. ಅದರಲ್ಲಿ ಅಂತರ ಕರೆಕ್ಟಾಗಿರುತ್ತೆ, ಅದರಲ್ಲಿ ಒಂದೊಂದು ಸಿಂಗಲ್ ಪೈರ್ನ ನಾಟಿ ಮಾಡುವಂಥದ್ದು ಸ್ತ್ರೀ ಪದ್ಧತಿಯಲ್ಲಿ. ಸೊ ಇದರಲ್ಲಿ ಮಾಡಿಬಿಟ್ಟು ನೆಕ್ಸ್ಟು ಕಳೆಗಳ ನಿರ್ವಹಣೆಗೆ ನಾವು ಕೋನೋವಿಡರ್ನ ಪಾಸ್ ಮಾಡುವುದು ಮಧ್ಯದಲ್ಲಿ, ಕೋನೋವಿಡರ್ ಅಂತ ಒಂದು ಇಂಪ್ಲಿಮೆಂಟು. ಸೊ ಯಾಕಂದರೆ ಸಾಲ್ ಪದ್ಧತಿಯಲ್ಲಿ ನಾಟಿ ಆಗಿರುತ್ತೆ, ಹಾಗಾಗಿ ಕೋನೋವಿಡರ್ನ ಪಾಸ್ ಮಾಡಿ ಕಳೆಯನ್ನು ನಿರ್ವಹಣೆ ಮಾಡ್ಬೋದು. ಆಮೇಲೆ ನೀರಿನ ನಿರ್ವಹಣೆ ಯಾವ ಥರ ಅಂತನಪ್ಪ ಅಂದರೆ ಅಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತೀವಿ. ಅಂದರೆ ಈಗ ನಾವು ನೀರನ್ನ ಆಯಿಸಿದ್ದೀವಿ ಅಂತಂದರೆ ಇವತ್ತು ಒಂದು 5-6 ದಿನ ಒಂದು ಈ ನಮ್ಮದು ಮಣ್ಣು ಮರಳು ಮಿಶ್ರಿತ ಕೆಂಪು ಮಣ್ಣು ಆಯಿತು ಅಂದರೆ ಒಂದು 5-6 ದಿನಕ್ಕೆ ಸ್ವಲ್ಪ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಡ್ರೈ ಆಗಿರೋದನ್ನ ನೋಡ್ಕೊಂಡು ಮತ್ತೆ ನೀರನ್ನ ಕೊಡುವಂಥದ್ದು, ಅದಕ್ಕೆ ಅಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂದರೆ ತೇವ ಮಾಡಿ ಮತ್ತೆ ಒಣಗಿಸಿಬಿಟ್ಟು ನೀರು ಕೊಡುವಂಥದ್ದು. ಆಮೇಲೆ ಕಪ್ಪು ಮಣ್ಣಿನಲ್ಲಿ ಆಯಿತು ಅನ್ನಪ್ಪ ಅಂದರೆ ಒಂದು 8-10 ದಿನ ತಗೊಂತದೆ ಒಂದು ಬೇರೆ. ಈಗ ನಾವು ನೀರನ್ನ ಕೊಟ್ಟಾಗ 8-10 ದಿನದಲ್ಲಿ ಸ್ವಲ್ಪ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಕೂದಲು ಎಳೆಯಷ್ಟು ಬಿರುಕು ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಒಂದು ಭೂಮಿಯಲ್ಲಿ. ಅದನ್ನ ನೋಡಿಕೊಂಡು ನೆಕ್ಸ್ಟನ್ನ ನಾವು ನೀರು ಕೊಡುವಂಥದ್ದು. ಇಟ್ಸ್ ಎ ತಂಬ್ ರೂಲ್. ಈ ತಂಬ್ ರೂಲ್ನ ಅಳವಡಿಸ್ಕೊಂಡು ನಾವು ನೀರನ್ನ ಕೊಡಬೇಕು ಅಂತ. ಈ ರೈತರು ಏನು ಮಾಡ್ತಾ ಇರ್ತಾರೆ, ತುಂಬ ನೀರು ನಿಲ್ಲೇಬೇಕು, ಭತ್ತ ಬೆಳೆಯಬೇಕು ಅಂದರೆ ಕಂಪಲ್ಸರಿ ನೀರು ಜಮೀನಲ್ಲಿ ಇರಲೇಬೇಕು ಅನ್ನೋ ಒಂದು ಸಾಂಪ್ರದಾಯಿಕ ಪದ್ಧತಿನ ಅವರು ತಲೆಯಲ್ಲಿ ಇಟ್ಕೊಂಡು ಬಂದಿರೋದ್ರಿಂದ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಬೇರುಗಳು ತುಂಬ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ತುಂಬ ನೀರು ನಿಂತಾಗ ಅದು ಗಾಳಿ ಆಡಲ್ಲ, ಅದ್ರ ಬೆಳವಣಿಗೆನೇ ಕಷ್ಟ ಆಗೋಗ್ಬಿಡುತ್ತೆ ಅಲ್ಲಿ. ಅದೇ ಬೇರೆ ಬೆಳವಣಿಗೆನೇ ಕಷ್ಟ ಆಯಿತು ಅಂತಂದರೆ ನೆಕ್ಸ್ಟ್ ತೆಂಡೆ ಹೊಡೆಯೋದು, ಕಾಂಡ ಗಟ್ಟಿಯಾಗಿ ಬರುವಂಥದ್ದು, ಮುಂದೆ ಕಾಳು ಕಟ್ಟುವಂಥದ್ದು. ಯಾಕಂದರೆ ಅದೇ ಸೋರ್ಸು, ಅಲ್ಲಿಂದನೇ ಎಲ್ಲ ಬರಬೇಕು. ಸೋರ್ಸ್ ಟು ಸಿಂಕ್ ಅಂತೀವಿ. ಮೇಲ್ಗಡೆ ಬರಬೇಕಾದ್ರೆ ಆಹಾರ ಅಲ್ಲಿಂದನೇ ಬರಬೇಕು ಆಗಿರೋದ್ರಿಂದ ಅದೇ ಸರಿಯಾಗಿ ಗಟ್ಟಿಯಾಗಿ ಇರೋದಿಲ್ಲ ಅಂದರೆ ಅದು ಎಲ್ಲ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಬೇರಿನ ಬೆಳವಣಿಗೆ ತೆಂಡೆಗಳು ಚೆನ್ನಾಗಿ ಎಲ್ಲ ಬರಬೇಕು ಅಂದರೆ ಅಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಈ ಥರ ಮಾಡಲೇಬೇಕು ಅಂತಂದರೆ ಒಣಗಿಸ್ಬಿಟ್ಟು ಗದ್ದೆನ ನೀರಾಯಿಸುವಂಥ ಪದ್ಧತಿ. ಸೊ ಇದು ರೆಕಮೆಂಡೆಡ್ ಟು ಆಲ್, ಎಲ್ಲದೂ ಪದ್ಧತಿಯಲ್ಲೂ ಮಾಡಿದ್ರೆ ಒಳ್ಳೆಯದು. ಈಗ ನಾನು ಭತ್ತದ ನೇರ ಬಿತ್ತನೆ ಅಂತ ಹೇಳಿದೆ, ಭತ್ತದ ನೇರ ಬಿತ್ತನೆ ಇದೇ ಇದನ್ನೇ ನೀರಾವರಿ ಪದ್ಧತಿನೇ ಅಳವಡಿಸುವಂಥದ್ದು. ಅಲ್ಲಿ ಮುಖ್ಯವಾಗಿ ಏನು ಅಂತಂದರೆ ನಮ್ಮ ಡ್ರಮ್ ಸೀಡರ್ ಅಂತ ಬರುತ್ತೆ, ಅದು ಸಾಲ್ ಬಿತ್ತನೆ ಆಗುತ್ತೆ. ಇಲ್ಲಿ ನರ್ಸರಿ ಭತ್ತದ ನರ್ಸರಿ ಮಾಡೋಂಗಿಲ್ಲ, ಭತ್ತದ ನೇರ ಬಿತ್ತನೆಯಲ್ಲಿ ಸಸಿ ಮಡಿ ಮಾಡೋಂಗಿಲ್ಲ. ಅಲ್ಲಿ ಏನಿದ್ರು ಭತ್ತನ ಮೊಳಕೆ ಕಡಿಸೋದು, 48 ಗಂಟೆ ಭತ್ತನ ಉಣೆ ಹಾಕ್ಬಿಟ್ಟು ಒಂದು 8-10 ತಾಸು ಕುರುಮೊಳಕೆ ಅಂತ ಬರುತ್ತೆ, ಅದನ್ನು ಮೊಳಕೆ ಕಡಿಸ್ಬಿಟ್ಟು ಅದನ್ನು ಮೊಳಕೆ ಕಡಿಸಿದಂಥ ಬೀಜನ ಡ್ರಮ್ ಅಂತ ಬರುತ್ತೆ. 4 ಡ್ರಮ್ ಇರ್ತವೆ, ಅದು ಎಳೆಯೋ ಇದಿರುತ್ತೆ. ಆ ಡ್ರಮ್ಮಿಗೆ ತುಂಬುವಂಥದ್ದು 3/4 ಕೆ ಜಿಯಷ್ಟು, ಅದು 2 ಕೆ ಜಿ ಹಿಡಿಯುತ್ತೆ. 1/2 ಕೆ ಜಿ ಹಿಡಿದ್ರು ಒಂದು 6 ಕೆ ಜಿನ ಒಂದು ಬೇರೆಗೆ ತಗೊಂಡು ಹೋಗ್ಬೋದು. ತುಂಬ ಹಗುರವಾಗಿರುತ್ತೆ, 10-15 ಕೆ ಜಿದು ಇಂಪ್ಲಿಮೆಂಟ್ ಅದು. ಈವನ್ ರೈತ ಮಹಿಳೆಯನ್ನು ಎಳಿಬೋದು ಅದು. ಸೊ ಅದಕ್ಕೆ ಭೂಮಿ ತಯಾರಿಯೆಲ್ಲ ಸೇಮ್, ನಾವು ಹೆಂಗೆ ನಾಟಿ ಮಾಡ್ಕೊಂಡಿರ್ತೀವಿ ಅದರಂಗೇ ಮಾಡ್ಕೊನೋವಂಥದ್ದು. ಸೊ ಅಲ್ಲಿ ನೀರನ್ನ ನಿಲ್ಸಂಗಿಲ್ಲ, ನಾವು ಅಲ್ಲಿ ನೀರು ನಿಲ್ಲಿಸ್ಬಿಟ್ಟು ನಾಟಿ ಹಾಕ್ತಾರೆ, ಇಲ್ಲಿ ನೀರು ನಿಲ್ಸಂಗಿಲ್ಲ. ಮಟ್ಟವಾಗಿರಬೇಕು, ಕೆಸರು ಗದ್ದೆ ಈ ಮೊಸರಿನ ಕೆನೆ ಥರ ಹೆಂಗಿರ್ತದೋ ಹಂಗಿದ್ನಪ್ಪ ಅಂದರೆ ಅದು ಇಟ್ಸ್ ಸೂಟೇಬಲ್ ಫಾರ್ ಇದು ನಮ್ಮ ನೇರ ಬಿತ್ತನೆಗೆ ಕೆಸರು ಗದ್ದೆಯಲ್ಲಿ. ಆ ಒಂದು ಇಂಪ್ಲಿಮೆಂಟ್ ಅದರಲ್ಲಿ ಮೊಳಕೆ ಕಟ್ಸಿದ್ದನ್ನೆಲ್ಲ ತುಂಬಿಟ್ಟು ಎಳೆಯುವಂಥದ್ದು. ರೈತರು ಇದನ್ನ ಒಂದು ದಿನದಲ್ಲಿ 3-4 ಎಕರೆನು ಕವರ್ ಮಾಡ್ಬೋದು ಈ ಡ್ರಮ್ ಸೀಡರ್ ಪದ್ಧತಿಯಲ್ಲಿ. ಇದು ಏನು ಒಂಥರ ಲಾಭ ಅಂತಂದರೆ ನಮ್ಮ ರೈತರಿಗೆ, ಈ ಕೆಲವೊಮ್ಮೆ ನಮ್ಮ ಭಾಗದಲ್ಲೆಲ್ಲ ನೀರು ಸ್ವಲ್ಪ ಲೇಟ್ ಆಗಿಬಿಟ್ರು ಕಾಲುವೆಗೆ ಅಂತಂದರೆ ನಾಟಿನೂ ಲೇಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಥರ ಒಂದು ಪದ್ಧತಿಗಳನ್ನ ಅಳವಡಿಸೋದು ಒಂದು ಉತ್ತಮ ಅಂತಂತ. ಆಮೇಲೆ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ, ಅಂದರೆ ಬೇಸಾಯದ ಖರ್ಚು ಅಂತ ಏನು ಹೇಳ್ತೀವಲ್ಲ ಭತ್ತದಲ್ಲಿ, ಅದನ್ನು ಕಡಿಮೆ ಮಾಡ್ಬೋದು. ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ಒಂದು 10-15% ಹೆಚ್ಚಾಗಿ ಇಳುವರಿನೂ ಬರುತ್ತೆ. ಸೊ ಈ ಒಂದು ಪದ್ಧತಿಯನ್ನು ರೈತರು ಅನುಸರಿಸೋದು ಉತ್ತಮ ಅಂತ ನಾನು ಹೇಳ್ತೀನಿ. ಇತ್ತೀಚಿನ ದಿನಗಳ ರೈತರು ಈ ಪದ್ಧತಿಯಲ್ಲಿ ಏನು ಸಮಸ್ಯೆ ಕಾಣ್ತಾ ಇದ್ದಾರೆ ಅಂದರೆ ನೀರಿನ ನಿರ್ವಹಣೆ ಅವ್ರಿಗೆ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಒಂದು. ಆಮೇಲೆ ಹೆಚ್ಚಾಗಿ ಕಂಡು ಬರ್ತದ್ದು ಕಳೆಗಳ ನಿರ್ವಹಣೆ. ಕಳೆಗಳ ನಿರ್ವಹಣೆ ಸರಿಯಾದ ಸಮಯದಲ್ಲಿ ಸರಿಯಾದ ಡೋಸ್ ಸರಿಯಾದ ಔಷಧಿ ಸರಿಯಾಗಿ ವಿಧಾನದಲ್ಲಿ ಬಳಸಿದರೆ ಕಳೆಗಳು ಸುಲಭವಾಗಿ ನಿಯಂತ್ರಣ ಮಾಡ್ಬೋದು. ಒಂದು ನಾನು ಹೇಳಿದೆ ಬೇಸಿಗೆ ಹಂಗಾಮ್ನಲ್ಲಿ ಒಂದು ಉಳುಮೆ ಮಾಡುವಂಥದ್ದು, ಬೇಸಿಗೆ ಉಳುಮೆ ಮಾಡಿದರೆ ಅಲ್ಲಿ ಒಂದು 1/2 ಕಳೆಗಳು ಹೋಗ್ಬಿಡುತ್ತೆ. ಆಮೇಲೆ ಒಂದು ತುಂಬ ಕಳೆಗಳು ಬರ್ತಾ ಇದೆ ಅಂದರೆ ಜಮೀನಲ್ಲಿ ಸ್ಟೇಲ್ ಬೆಡ್ ಪದ್ಧತಿ ಅಂತೀವಿ, ಅಂದರೆ ನೀರನ್ನ ಬಿಟ್ಟು ಆಯಿಸ್ಕೊಂಡು ಕಳೆಗಳನ್ನ ಎಮರ್ಜ್ ಮಾಡೋಕ್ಕೆ ಬಿಟ್ಟು ಆಮೇಲೆ ಅದನ್ನು ಕಲ್ಟಿವೇಟ್ ಮಾಡಿ ಅದನ್ನ ಮಗುಚಾಕುವಂಥದ್ದು ಕೊಳಸುವಂಥದ್ದು. ಅದೊಂದು 10-15 ದಿನ ಚೆನ್ನಾಗಿ ಕೊಳಿತಂದಪ್ಪ ಅಂದ್ರೆ ಅಲ್ಲಿನೂ ಕಳೆಗಳು ನಿಯಂತ್ರಣ ನೀಟಾಗಿ ಮಾಡಬಹುದು. ತದನಂತರದಲ್ಲಿ ಆಗ್ಲೂ ಕಳೆ ಬಂದಿದೆ ಅಂತಂದ್ರೆ ನಮಗೆ ಕಳೆನಾಶಕಗಳು ಇದಾವೆ. ಉದಯಪೂರ್ವಕ ನಾನು ಮೊದಲೇ ಹೇಳ್ದಂಗೆ ಉದಯಪೂರ್ವಕ ಇದೆ, ಉದಯೋತ್ತರ ಕಳೆನಾಶಕಗಳು ಇದಾವೆ. ಅದಲ್ಲದೆ ಈಗ ನಮಗೆ ಕೋನೋವಿಡರ್ ಅಂತ ಈಗ ನಾವು ಸಾಲು ಬಿತ್ತನೆ ಆಗಿರ್ತೀವಿ, ಈಗ ನಾಟಿ ಆದ್ರೆ ಅಲ್ಲೊಂದು ಅಲ್ಲೊಂದು ಎಲ್ಲ ಒಂದು ರ್ಯಾಂಡಮ್ ಆಗಿ ನಾಟಿ ಮಾಡ್ತಾರೆ, ಸರಿಯಾದ ಸಾಲು ಪದ್ಧತಿಯಲ್ಲಿ ನಾಟಿ ಆಗಲ್ಲ ನಮ್ದು. ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಉತ್ತರ ಕರ್ನಾಟಕದಿಂದ ಬರ್ತಾ ಇದಾರೆ ಕೆಲವೊಬ್ರು ರೈತ ಅಂದ್ರೆ ಇಲ್ಲಿ ಆಳುಗಳು ಕೊರತೆ ಆಗಿರೋದ್ರಿಂದ ನಾಟಿ ಆಳುಗಳನ್ನ ಅಲ್ಲಿಂದ ಬರ್ತಾ ಇರೋದ್ರಿಂದ ಅವರು ಸ್ವಲ್ಪ ಸಾಲು ಪದ್ಧತಿಯಲ್ಲೆಲ್ಲ ಆಗ್ತಾ ಇದಾರೆ ದಾರ ಎಲ್ಲ ಹಿಡ್ಕೊಂಡು. ಸೊ ಆ ಸಾಲು ಪದ್ಧತಿಯೆಲ್ಲ ಆತಪ್ಪ ಅಂದ್ರೆ ಕೋನೋವಿಡರ್ನ ಮಧ್ಯ ಪಾಸ್ ಮಾಡ್ಕೊಂಡು ಕಳೆಗಳು ನಿಯಂತ್ರಣ ಮಾಡುವುದು. ಯಾಕೆ ಇವೆಲ್ಲ ಹೇಳ್ಬೇಕು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಭತ್ತದ ಒಂದು ವ್ಯವಸಾಯ ಅಂತಂತಂದ್ರೆ ಯಾಕಂದ್ರೆ ಆಳುಗಳದ್ದು ಕೊರತೆ ತುಂಬಾ ಇದೆ, ರೈತರ ಮಟ್ಟದಲ್ಲಿ ಮಾಡಕ್ಕೆ ಆಗಲ್ಲ. ಈಗ ನೀವು ಪೂರ್ತಿ ಕಳೆನಾಶಕಕ್ಕೆ ಬರ್ತಾರೆ. ನಮ್ದು ಒಂದು ಅಗ್ರಿ ಕ್ಲಿನಿಕ್ ಇದೆ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಲ್ಲಿ, ಅಲ್ಲಿ ಬರುವಂತ ರೈತರು ಯಾರು ಆಳು ಸಿಗಲ್ಲ, ನಿಮಗೆ 30 ದಿನ ಆಗಿದೆ ಸರ್ ಈಗ ಭತ್ತ ಹಾಕಿ, ಈಗ ಕಳೆ ನಿಯಂತ್ರಣ ಆಗಿಲ್ಲ, ನಿಮಗೆ ಕಳೆನಾಶಕ ಇದೆಯಾ ಅಂತ. ಸೊ ಈ ಸಮಸ್ಯೆಗಳು ನಾವು ನೋಡಿದಾಗ ಆಟೋಮೆಟಿಕ್ಲಿ ನಾವು ಮೆಕ್ಯಾನಿಕಲ್ ವೀಡಿಂಗ್ ಪದ್ಧತಿಯಲ್ಲಿ ಹೋಗ್ಬೇಕಾಗುತ್ತೆ. ವೀಡಿಂಗ್ನ ಒಂದು 4 ಪದ್ಧತಿ, ಮ್ಯಾನುವಲ್ ವೀಡಿಂಗ್ ಅಂದರೆ ಕೈಲಿಂದ ಕೀಳುವಂಥದ್ದು, ಮೆಕ್ಯಾನಿಕಲ್ ಅಂತಂದಪ್ಪ ಅಂದರೆ ಇಂಪ್ಲಿಮೆಂಟ್ಸ್ ಯೂಸ್ ಮಾಡಿಬಿಟ್ಟು ಕಳೆಗಳನ್ನ ನಿಯಂತ್ರಣ ಮಾಡುವಂಥದ್ದು. ಕಲ್ಚರಲ್ ಅಂತಂದಪ್ಪ ಅಂದರೆ ಉಳುಮೆ ಮುಖಾಂತರ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಹಾಗಾಗಿ ಮೆಕ್ಯಾನಿಕಲ್ ಅಂದರೆ ಈಗ ನಮಗೆ ಮೆಕ್ಯಾನಿಕಲ್ ವೀಡಿಂಗೂ ಬಂದಿದೆ, ಪವರ್ ವೀಡರ್ ಅಂತ ಬರ್ತಾ ಇದೆ ನೆಕ್ಸ್ಟ್. ಪವರ್ ವೀಡರ್ ಅಂತಂದರೆ ಏನು ಕಷ್ಟ ಇಲ್ಲ, ಅದು ಒಂದು ಬ್ಯಾಟ್ರಿ ಡೀಸೆಲ್ದು ಇದು ಮಾಡ್ತಾರೆ, ಅದಾಗ ಅದೇ ರೊಟೇಟಿಂಗ್ ಆಗ್ತಿರ್ತದೆ ಮಷೀನು, ಅದೇ ವೀಡ್ ಮಾಡ್ತಾ ಹೋಗುತ್ತೆ ಸಾಲಲ್ಲಿ. ಸುಮ್ಮನೆ ಎಕ್ಸಲೇಟರ್ ಹೆಂಗೆ ನೀವು ಗಾಡಿನ ಮೂವ್ ಮಾಡ್ತಿರಲ್ಲ ಅಷ್ಟು ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಸಾಕು. ಸೊ ಆ ಥರ ಒಂದು ಪವರ್ ವೀಡರ್ ಅಂತಲೂ ಬರ್ತಾ ಇದೆ. ಇದು ಉತ್ತಮ ಅಂತ ಕಾಣುತ್ತೆ, ಯಾಕೆಂದರೆ ರಾಸಾಯನಿಕ ಬಳಸಿ ಕಳೆನಾಶಕ ಮಾಡೋದ್ರಿಂದ ಸರ್. ಅದಕ್ಕೆ ನಾವು ಒಂದು ಇದನ್ನ ಈ ಒಂದು ವರ್ಷದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕಳೆನಾಶಕಗಳ ಬಳಕೆ ಭತ್ತದಲ್ಲೂ ಜಾಸ್ತಿ ಆಗ್ತಾ ಇದೆ ತುಂಬಾ. ಸೊ ಅದನ್ನ ನೋಡ್ಬಿಟ್ಟು ಎಲ್ಲೋ ಒಂದ್ ಕಡೆ ನಮ್ಮ ಜಮೀನು ಹಾಳಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ, ಯಾಕಂದ್ರೆ ಇದು ಅನಿವಾರ್ಯ ಕೂಡ ಅವ್ರು ಬಳಸುವಂಥದ್ದು, ಯಾಕಂದ್ರೆ ಕಳೆಗಳು ಆಳುಗಳು ಇಲ್ಲ, ಕಳೆನಾಶಕನೂ ಇಲ್ಲ, ಬಳಸೋಕ್ಕಾಗಲ್ಲ ಅಂದ್ರೆ ತುಂಬಾ ಕಷ್ಟ. ಹಾಗಾಗಿ ಅದನ್ನ ಬಳಸ್ತಾ ಇದಾರೆ. ಅದಕ್ಕೆ ಅಲ್ಟರ್ನೇಟಿವ್ ಅಂತಂದ್ರೆ ಪವರ್ ವೀಡರು, ಈ ತರ ಕೋನೋವಿಡರು, ಈ ಒಂದು ಮೆಕ್ಯಾನಿಕಲ್ ಪದ್ಧತಿಯಲ್ಲಿನೇ ಕಳೆಗಳು ನಿರ್ಮೂಲನೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಒಂದು ಪ್ರಾತ್ಯಕ್ಷಿಕೆಗೆ ಮಾಡ್ತಾ ಇದೀವಿ ಪವರ್ ವೀಡರ್ ಬಳಸ್ಬಿಟ್ಟು. ರೈತರಲ್ಲಿ ಜಾಗೃತಿ ಮೂಡಿಸೋದು ಉತ್ತಮ ಆಗುತ್ತೆ ಸರ್. ಸರಿ, ಈಗ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹೇಗಿರುತ್ತೆ, ಯಾವ ಥರ ಮಾಡ್ಬೋದು? ಭತ್ತದಲ್ಲಿ ಸರ್ ಪೋಷಕಾಂಶ ಅಂದ ತಕ್ಷಣ ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ, ಕೊಟ್ಟಿಗೆ ಗೊಬ್ಬರ ಒಂದು ಕೊಡಲ್ಲ ಅಂತ ಹೇಳಿದೆ ಸ್ಟಾರ್ಟಿಂಗಲ್ಲಿ. ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಸಾಧ್ಯವಾದ. ದನ ಸಾಕಣೆ ಬಹಳ ಕಡಿಮೆ ಆಗಿದ್ದಾಗ ಈಗ ನಿಮಗೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಪ್ರೆಸ್ ಮಡ್ ಅಂತ ಸಿಗುತ್ತೆ, ಸಿಗುತ್ತೆ, ಅದು ಗೊಬ್ಬರನೇ, ಸಾವಯವ ಗೊಬ್ಬರನೇ. ಆಮೇಲೆ ನಿಮಗೆ ಸಿಟಿ ಕಾಂಪೋಸ್ಟ್ ಅಂತ ಸಿಗುತ್ತೆ. ಯಾವುದೋ ಒಂದು ವಿಧಾನದಿಂದ ಸಾವಯವದ ಒಂದು ಪದಾರ್ಥಗಳನ್ನ ತಯಾರು ಮಾಡಿ ಎರೆಗೊಬ್ಬರನೇ ಮಾಡಿಕೊಂಡು ಮಾಡ್ಕೋಬಹುದು. ಅದು ಇಲ್ಲ ಅಂದ್ರೆ ಅಲ್ಟರ್ನೇಟಿವ್ ಹಸಿರೆಲೆ ಗೊಬ್ಬರ ಅಂತ ಹೇಳಿದೆ, ಅದು ಇದ್ದೇ ಇದೆ. ಅದನ್ನ ಮಾಡಿದ್ರೆ ಯಾವುದೋ ಒಂದು ದೃಷ್ಟಿಯಿಂದ ಮಾಡಿದಾಗ ಯಾವುದೋ ಒಂದು ಮೂಲದಿಂದ ಸಾವಯವದನ್ನ ನಾವು ಭೂಮಿ ಸೇರಿಸಿದಂಗೆ ಆಗುತ್ತೆ ಪ್ರತಿ ವರ್ಷ. ಸೊ ಅದಾದ ತಕ್ಷಣ ನಾವು ನೆಕ್ಸ್ಟು ಜಿಂಕ್ ಸಲ್ಫೇಟು. ಈಗಿನ ಇತ್ತೀಚಿನ ದಿನಮಾನಗಳಲ್ಲಿ ಭತ್ತದಲ್ಲಿ ಏನು ಕೊರತೆ ಕಾಣ್ತಾ ಇದೀವಿ ಅಂದರೆ ಜಿಂಕ್ನ ಒಂದು ಮಣ್ಣಿನಲ್ಲಿ ಕೊರತೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ರೈತ ಬಾಂಧವರು ಜಿಂಕ್ ಸಲ್ಫೇಟ್ನ ಪ್ರತಿ ಎಕರೆಗೆ 8 kg ಪ್ರತಿ ಎಕರೆಗೆ ಬಳಸಬೇಕು. ಅದು ಕಡಿಮೆ ಆಗ್ತಾ ಇದೆ. ಅದರದ್ದು ಹೆಚ್ಚು ಒಂದು ರೈತರು ರಾಸಾಯನಿಕ ಗೊಬ್ಬರ ಕೊಡ್ತಾ ಇರ್ತಾರೆ, ಅದು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ನಾವು ರೆಕಮೆಂಡೇಶನ್ನು ಯೂನಿವರ್ಸಿಟಿ ರೆಕಮೆಂಡೇಶನ್ ಪ್ರಕಾರ ನೋಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಬಟ್ ಇವರು ಜಿಂಕ್ ಸಲ್ಫೇಟು ಮತ್ತು ಬೋರಾಕ್ಸ್ನ ಕೊಡಬೇಕು. 8 kg ಜಿಂಕ್ ಸಲ್ಫೇಟು, 2 kg ಬೋರಾಕ್ಸ್ನ ಬಿತ್ತನೆ ಟೈಮಲ್ಲಿ ಅಥವಾ ನಾಟಿ ಟೈಮಲ್ಲಿ ಈ ಎರಡನ್ನು ರಾಸಾಯನಿಕ ಗೊಬ್ಬರಗಳ ಜೊತೆ ಸೇರಿಸಿಬಿಟ್ಟು ಕೊಡಬೇಕು. ಈಗ ರಾಸಾಯನಿಕ ಗೊಬ್ಬರ ಇರೋದು ಒಂದು ಎಕರೆಗೆ 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಶ್ ಕೊಡಬೇಕು ಅಂತಿದೆ. ಸೊ ಅದರಲ್ಲಿ ನಾವು ಬಿತ್ತನೆ ಟೈಮಲ್ಲಿ ಅಥವಾ ನಾಟಿ ಟೈಮಲ್ಲಿ 1/2 ಪ್ರಮಾಣದ ಸಾರಜನಕ ಕೊಡಬೇಕು. ಅಂದರೆ 40 kg ಅಂತಂದರೆ 20 kg ಕೊಡಬೇಕು. 20 kg ರಂಜಕ, 20 kg ಪೊಟ್ಯಾಶು ಅವಾಗೇ ಬಿತ್ತನೆ ಟೈಮಲ್ಲೇ ಕೊಟ್ಟರೆ ಆಯಿತು. ಸೊ ಅದಕ್ಕೆ ನಮ್ಮ ರೈತ ಬಾಂಧವರಲ್ಲಿ ಆಪ್ಷನ್ಸ್ ಏನಿದೆ ಅಂತಂದರೆ ಈ ಗೊಬ್ಬರ ಹಾಕೋದು ಅಂತಂದರೆ 10-26 ಹಾಕ್ತಾರೆ, ಕೆಲವೊಬ್ಬರು 17-17 ಗೊಬ್ಬರ ಹಾಕ್ತಾರೆ. ಆ ಥರ ಗೊಬ್ಬರಗಳನ್ನ, ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಹಾಕ್ತೀರಿ ಅಂತಂದರೆ 10-26 ಅಂತಂದರೆ 75 kg ನೀವು ಸ್ಟಾರ್ಟಿಂಗು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಗೊಬ್ಬರ ಕಾಂಪ್ಲೆಕ್ಸ್ ಗೊಬ್ಬರ ನೀವು ನಾಟಿ ಅಥವಾ ಬಿತ್ತನೆ ಟೈಮಲ್ಲಿ ಕೊಡಬೇಕಾಗುತ್ತೆ. ಸೊ ಅದು 75 kg ಅಂದರೆ ನಿಮಗೆ ಇಟ್ ಕಮ್ಸ್ ಅರೌಂಡ್ ಒಂದೂವರೆ ಬ್ಯಾಗ್ ಆಗುತ್ತೆ. ಅದು 50 kg ಬ್ಯಾಗು ಅಂತಂದರೆ ಒಂದೂವರೆ ಬ್ಯಾಗ್ ಆಗುತ್ತೆ. ಅದ್ರ ಜೊತೆಗೆ ಒಂದು 20 kg ಯೂರಿಯಾ ಸ್ಟಾರ್ಟಿಂಗಲ್ಲಿ ಕೊಡಬೇಕು. ಅದಾದ ನಂತರ ಮೇಲ್ ಗೊಬ್ಬರ ಅಂತೀವಿ, ಒಂದು ತಿಂಗಳು ಆದಮೇಲೆ ಬಿತ್ತನೆ ಅಥವಾ ನಾಟಿ ಆದ ಒಂದು ತಿಂಗಳಿಗೆ ಕಳೆ ಎಲ್ಲ ತೆಗೆಸ್ಬಿಟ್ಟು ಕಳೆ ಎಲ್ಲ ನಿಯಂತ್ರಣ ಆದಮೇಲೆ ಆ ನಂತರದಲ್ಲಿ ಒಂದು 15-20 kg ಯೂರಿಯಾ ಕೊಡೋದು. ನಂತರದ ಒಂದು ತಿಂಗಳಲ್ಲಿ ಬೆಳೆ ಬೆಳವಣಿಗೆ ಮತ್ತು ಅದರದ್ದೆಲ್ಲ ನೋಡ್ಕೊಂಡು ರೋಗ ರುಜಿನ ಇಲ್ಲ ಅಂತಂದರೆ ಯೂರಿಯಾನೇ ಕೊಡ್ಬೋದು. ಇಲ್ಲ ರೋಗ ಇದೆ ಅಂತಂದರೆ ಅಮೋನಿಯಂ ಸಲ್ಫೇಟ್ ಅಂತ ಬರುತ್ತೆ. ಅಮೋನಿಯಂ ಸಲ್ಫೇಟು ಈಸ್ ಎ ಸೋರ್ಸ್ ಆಫ್ ಆಲ್ಸೋ ಇದ್ರದ್ದು ಸಾರಜನಕದ್ದು ಅದ್ರದ್ದು ಒಂದು ಮೂಲ ಅಮೋನಿಯಂ ಸಲ್ಫೇಟು. ಅದು ಅಮೋನಿಯಂ ಸಲ್ಫೇಟ್ ಆದರೂ ಕೊಡ್ಬೋದು, ಅದು ಒಂದು 30 kg ಕೊಡ್ಬೋದು. ಅದ್ರ ಜೊತೆಗೆ ಪೊಟ್ಯಾಶ್ ಒಂದು 10 kg ಎರಡನೇ ಹಂತದ ಒಂದು ಗೊಬ್ಬರದಲ್ಲಿ ಕೊಡ್ಬೋದು. ಇಲ್ಲ ನಾವು 17-17 ಬಳಸ್ತೀವಿ ಅಂತಂದರೆ 2 bags 17-17 ಸ್ಟಾರ್ಟಿಂಗಲ್ಲಿ ಕೊಡಬೇಕು. ನಂತರದಲ್ಲಿ ಯೂರಿಯಾನ ಮೇಲ್ ಗೊಬ್ಬರ ಎಷ್ಟು ಹೇಳಿದ್ನಲ್ಲ ನಾನು ಅಷ್ಟು ಕೊಡ್ತಾ ಹೋದರೆ ಸಾಕು. ತದನಂತರದಲ್ಲಿ ನಾವು ಈಗ ಎಷ್ಟೋ ಜನ ರೈತರು ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಪೊಟ್ಯಾಶ್ ಕೊಡಲ್ಲ. ಈಗ ಕೆಲವು ಗೊಬ್ಬರ ಇದೆ 20-20 ಅಂತ ಗೊಬ್ಬರ ಇದೆ, ಅದು 20-20-0-13 ಅಂತ, 20 ಸಾರಜನಕ 20 ರಂಜಕ, ಪೊಟ್ಯಾಶ್ ಇಲ್ಲ ಅಲ್ಲಿ 0 ಪೊಟ್ಯಾಶು, 13 ಸಲ್ಫರ್ ಅಂತ ಹೇಳ್ತೀವಿ. ಸೊ ಅಂಥ ಗೊಬ್ಬರ ಕೊಟ್ಟಾಗ 2 mooti ಗೊಬ್ಬರ ಕೊಡ್ತಾರೆ, ಅದು 2 mooti ಸರಿ, ಆದ್ರೆ ಪೊಟ್ಯಾಶ್ ಇರಲ್ಲ ಅದರಲ್ಲಿ. ಪೊಟ್ಯಾಶು ಇವ್ರೇನು ಮಾಡ್ತಾರೆ, ಒಂದು ತಿಂಗಳಾದಮೇಲೆ 2 ತಿಂಗಳಾದಮೇಲೆ ಕೊಡೋಕೆ ಹೋಗ್ತಾರೆ ಪೊಟ್ಯಾಶ್. ಪೊಟ್ಯಾಶ್ದು ಕೆಲಸ ಏನು ಅಂತಂದರೆ, ಒಂದು ಬೆಳವಣಿಗೆ ಮುಖ್ಯವಾಗಿರೋ ಅಂಶ ಅಂದರೆ ಪೊಟ್ಯಾಶ್, ರೋಗ ರುಜಿನಿಗೆ ತಡೆಯೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಪೊಟ್ಯಾಶ್. ಸೊ ಹಾಗಾಗಿ ಅರ್ಲಿ ಸ್ಟೇಜಲ್ಲೇ ತುಂಬ ರೋಗಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬೆಳೆ ನಾಟಿ ಮಾಡಿರ್ತಾರೆ, ಪೊಟ್ಯಾಶ್ ಕೊಟ್ಟಿರಲ್ಲ, ಅದಕ್ಕೆ ಎಲೆ ಚುಕ್ಕಿ ರೋಗ ಬರುತ್ತೆ, ಎಲೆ ಕೌಚು ರೋಗ ಬರುತ್ತೆ, ಕೀಟಗಳು ಬಾಧೆ ಹೆಚ್ಚಾಗುತ್ತೆ. ಯಾಕಂದರೆ ಅದು ಸ್ಟ್ರೆಂತ್ ಇರಲ್ಲ ಗಿಡದಲ್ಲಿ. ಪೊಟ್ಯಾಶ್ ಗಿವ್ ಸ್ಟ್ರೆಂತ್, ಗಿಡಕ್ಕೆ ಸ್ಟ್ರೆಂತ್ ಬೇಕಂದ್ರೆ ಪೊಟ್ಯಾಶ್ ಬೇಕು. ಸೊ ಹಾಗಾಗಿ ರೈತ ಬಂದವರಿಗೆ ನೀವು 20-20 ಬಳಸ್ತೀನಿ ಅಂತಂದರೆ ಗೊಬ್ಬರ 20-20 2 bags ಜೊತೆಗೆ ನೀವು ಪೊಟ್ಯಾಶು ಒಂದು 33 kg ಪೊಟ್ಯಾಶ್ ಸ್ಟಾರ್ಟಿಂಗಲ್ಲಿ ಕೊಡಿ. ಆಮೇಲೆ ನೀವು ಮೇಲ್ ಗೊಬ್ಬರ ಯೂರಿಯಾನ ಅದೇ ನಾನು ಹೇಳಿದ್ದು ಇದ್ರ ಪ್ರಕಾರನೇ ಬಳಸ್ಬೋದು. ಈಗ ನಾನು 20 kg ಯೂರಿಯಾ ಬಳಸ್ಬೋದು ಮೊದಲೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಪೊಟ್ಯಾಶ್ ನೋಡ್ಕೊಂಡು ರೋಗ ಇಲ್ಲ ಅಂತಂದರೆ ಯೂರಿಯಾನೇ ಬಳಸಲಿ, ಇಲ್ಲ ಅಂದರೆ ಅಮೋನಿಯಂ ಸಲ್ಫೇಟ್ ಬಳಸಲಿ 30 kg. ನೀವು ಪ್ರಾರಂಭದಿಂದ ಹೇಳ್ತಾ ಇದ್ರಿ ಇಳುವರಿ ಕುಂಠಿತ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಅಂತ. ಪ್ರಸ್ತುತ ಈಗಿನ ಸನ್ನಿವೇಶದಲ್ಲಿ ಭತ್ತದಲ್ಲಿ ಇಳುವರಿ ಕಡಿಮೆ ಆಗೋದಕ್ಕೆ ಏನು ಕಾರಣ ಇರ್ಬೋದು? ಕಾರಣ ಮೊದಲೇ ಹೇಳಿದ್ನಿ ಸರ್, ಒಂದು ರೈತರು ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇಲ್ಲ, ಹಸಿರೆಲ ಗೊಬ್ಬರಗಳು ಬಳಕೆ ಇಲ್ಲ, ಒಂದು ಬೆಳೆ ಪರಿವರ್ತನೆ ಮಾಡ್ತಾ ಇಲ್ಲ. ಬೆಳೆ ಪರಿವರ್ತನೆ ಅಂದರೆ ಭತ್ತ ಆದಮೇಲೆ ಭತ್ತನೇ ಹೋಗ್ತಾ ಇದ್ದಾರೆ, ದ್ವಿದಳ ಧಾನ್ಯಗಳು ಹೋಗ್ತಾ ಇಲ್ಲ. ನಡುವೆ ದ್ವಿದಳ ಧಾನ್ಯಗಳನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಬೆಳೆ ಪರಿವರ್ತನೆ ಏನೇನೆಲ್ಲ ಆಗುತ್ತೆ ಅಂತಂದರೆ, ಬೆಳೆ ಪರಿವರ್ತನೆಯಿಂದ ಭೂಮಿ ಫಲವತ್ತತೆ ಹೆಚ್ಚಿಗೆ ಆಗೋದ್ರ ಜೊತೆಗೆ ನಿಮಗೆ ಎಷ್ಟೋ ಕಳೆಗಳು, ರೋಗದ ಒಂದು ಪಳಿಯುಳಿಕೆಗಳು, ರೋಗ ಮತ್ತು ಪೀಡೆಗಳ ಒಂದು ಈಗ ಕೀಟಗಳದ್ದು ಮೊಟ್ಟೆಗಳು ಅವೆಲ್ಲ ಪಳಿಯುಳಿಕೆಗಳು, ಅದ್ರದ್ದು ಹೋಸ್ಟ್ ಹೋಗ್ಬಿಡ್ತು ಅಂತಂದರೆ ನೆಕ್ಸ್ಟ್ ಸೀಸನ್ಗೆ ಅದು ರಿಪೀಟ್ ಆಗೋಲ್ಲ. ನೆಕ್ಸ್ಟು ಬೆಳೆ ಪರಿವರ್ತನೆಯಲ್ಲಿ ಈಗ ನೀವು ಭತ್ತ ಹೋದ್ರೆ ಅಂದರೆ ಭತ್ತದಲ್ಲಿ ಏನು ರೋಗ ಅದ್ರದ್ದು ಏನು ಪಳಿಯುಳಿಕೆ ಇದೆ ಅಲ್ಲಿ ಮಣ್ಣಲ್ಲೇ ಉಳ್ಕೊಂಡಿರುತ್ತೆ, ಅದು ನೆಕ್ಸ್ಟ್ ಸೀಸನ್ಗೆ ರಿಪೀಟ್ ಆಗುತ್ತೆ. ರೋಗ ಆಗಿರ್ಬೋದು, ಕೀಟಗಳ ಮೊಟ್ಟೆ ಆಗಿರ್ಬೋದು, ಬೇರೆ ಬೇರೆ ಕಳೆಗಳದ ಬೀಜಗಳಾಗಿರ್ಬೋದು, ಅದೇ ರಿಪೀಟ್ ಆಗುತ್ತೆ. ಅದೇ ನಾವು ಬೆಳೆ ಪರಿವರ್ತನೆ ಮಾಡಿದಾಗ ಅದರದ್ದು ಹೋಸ್ಟ್ ಅಂತೀವಿ, ಅಂದರೆ ಭತ್ತನೇ ಇರಲ್ಲ ನೆಕ್ಸ್ಟ್ ಸೀಸನ್ಗೆ, ಬೇರೆ ಬೆಳೆ ಬಂದಿರ್ತದಲ್ಲ, ಹಾಗಾಗಿ ಅಲ್ಲಿ ಅದರದ್ದು ಹೊರಟು ಹೋಗ್ಬಿಟ್ಟಿರ್ತದೆ. ಹಾಗಾಗಿ ಆ ಥರ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಇದು ಈ ಥರದ್ದು ಅನುಕೂಲ ಆಗುತ್ತೆ, ಮತ್ತು ನಿಮ್ಮ ಮಣ್ಣು ಸುಧಾರಣೆ ಆಗುತ್ತೆ. ನಾನು ಹೇಳಿದೆ ಇದು ಸಸಾರಜನಕನ ಇದು ಹಿಡಿದಿಟ್ಕೊಂತದೆ ಬೇರಲ್ಲಿ ದ್ವಿದಳ ಧಾನ್ಯಗಳು, ಆಮೇಲೆ ಎಲೆಗಳು ಉದುರಿದಾಗ ಒಳ್ಳೆ ಫಲವತ್ತತೆ ಮಣ್ಣಲ್ಲಿ ಸೇರ್ಕೊಂತದೆ ಸಾವಯವ ಅಂಶ ಅಂತೇಳಿ. ಸೊ ಆ ಥರ ಬೆಳೆ ಪರಿವರ್ತನೆ ಮಾಡ್ಕೋಬೋದು ಮಾಡೋದ್ರಿಂದ. ಮತ್ತು ಇನ್ನೊಂದು ಏನು ಅಂತಂದರೆ, ಮಣ್ಣು ಮತ್ತು ನೀರು ನಿರ್ವಹಣೆ ಮೊದಲೇ ಹೇಳಿದೆ ನಾನು, ನೀರು ಹಾಯಿಸ್ಬೇಕು ಅಂತ. ನೀವು ಬಿಟ್ಟು ಬಿಟ್ಟು ಗದ್ದೆನ ಒಣಗಿಸ್ಬಿಟ್ಟು ಡ್ರೈ ಮಾಡಿ ಮಾಡಿ ನೀರನ್ನ ಬಿಡೋದ್ರಿಂದ ನಿಮಗೆ ನೀರು ಸದಾಕಾಲ ಮಣ್ಣು ಭತ್ತದಲ್ಲಿ ನಿಲ್ಲಿಸ್ದೇ ಇದ್ದನಪ್ಪ ಅಂದರೆ ಮಣ್ಣು ಮತ್ತು ನೀರನ್ನು ನಿರ್ವಹಣೆ ಸರಿಯಾಗಿ ಆಗುತ್ತೆ. ಅದು ಸರಿಯಾಗಿ ಆಯಿತು ಅಂದಪ್ಪ ಅಂದರೆ ಕ್ಷಾರದ ಮಣ್ಣು ಮತ್ತು ಚೌಳು ಮಣ್ಣಿನ ಸಮಸ್ಯೆ ಇರೋದಿಲ್ಲ, ಮತ್ತು ಫಲವತ್ತತೆಯೂ ಚೆನ್ನಾಗಿರುತ್ತದೆ. ಮತ್ತು ಅಲ್ಲಿ ನೀವು ಸಾವಯವ ಇಂಗಾಲನೂ ನೀವು ಕೊಟ್ಟಿಗೆ ಗೊಬ್ಬರ ಅವೆಲ್ಲ ಸೇರಿಸಿದರೆ ಅದು ಸೂಕ್ಷ್ಮಾಣು ಜೀವಿಗಳ ಒಂದು ಇದನ್ನು ಚೆನ್ನಾಗಿರೋದ್ರಿಂದ ಭೂಮಿ ಫಲವತ್ತತೆ ಯಾವಾಗಿರುತ್ತೆ ಅದರಲ್ಲಿ ಏನು ಬೆಳೆದ್ರೂ ಬಂಗಾರನೇ ಬೆಳಿಬೋದು ಅಂತ ಒಂದು ಗಾದೆ ನೋಡಿದ್ದೀವಿ. ಭತ್ತ ಎಲ್ಲ ಏನು ನಾವು ಎಷ್ಟು ಈಗಿರೋ ಮಟ್ಟಕ್ಕಿಂತನೂ ತುಂಬಾ ಬೆಳಿಬೋದು, 30 ಕ್ವಿಂಟಲ್ 35 ಕ್ವಿಂಟಲ್. ನಾವು ನೈಬರಿಂಗ್ ಕಂಟ್ರಿ ಬಗ್ಗೆ ಮಾತಾಡ್ತಿರ್ತೀವಿ, ಅವರು ಇಲ್ಲಿಂದೇ ಬಂದು ಫಿಲಿಪೈನ್ಸು ಬೇರೆ ಬೇರೆ ಎಲ್ಲ ರಿಸರ್ಚ್ ಸ್ಟೇಷನ್ ಇದ್ದಾವೆ, ಅಲ್ಲಿ ಬೇರೆ ದೇಶದ ರೈತರೆಲ್ಲ ನಮ್ಮ ದೇಶಕ್ಕೆಲ್ಲ ಬಂದು ರಿಸರ್ಚ್ ನೋಡಿ ಎಲ್ಲ ಫೈಂಡಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗಿ ಅಲ್ಲೇ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಬಟ್ ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅವ್ರು ಡೆವಲಪ್ ಮಾಡ್ಕೊಂತ ಇದ್ದಾರೆ. ಇಷ್ಟಿಷ್ಟು ಗೊಬ್ಬರ ಹಾಕ್ಬೇಕು, ಸಾವಯವ ಗೊಬ್ಬರದ ಮೂಲದ ಈ ತರ ಮಾಡಿದ್ರೆ ಇಷ್ಟೆಲ್ಲ. ಸೊ ಅವ್ರದ್ದು ಪ್ರೊಡಕ್ಟಿವಿಟಿ, ಅವ್ರದ್ದು ಉತ್ಪಾದಕತೆ ಜಾಸ್ತಿ ಆಗ್ತಾ ಇದೆ, ಬೆಳೆ ಉತ್ಪಾದಕತೆ 30-35 ಕ್ವಿಂಟಲ್ ಒಂದು ಎಕರೆ ತೆಗೆದ್ರೆ ನಾವು 18-20 ಕ್ವಿಂಟಲ್ಲಿಂದ ಇನ್ನು ಹಿಂದಕ್ಕೆ ಬರ್ತಾ ಇದೀವಿ ಹೊರತು ಮುಂದಕ್ಕೆ ಹೋಗ್ತಾ ಇಲ್ಲ. ಸೊ ಇದೆಲ್ಲ ಮಣ್ಣಿನ ಮಣ್ಣು ಮತ್ತು ನೀರಿನಿಂದು ಫಲವತ್ತತೆ ಕಡಿಮೆ ಆಗ್ತಾ ಇರೋದ್ರಿಂದನೇ, ಎಲ್ಲೋ ಮಣ್ಣು ಕ್ಷಾರ ಮಣ್ಣು ಚೌಳು ಮಣ್ಣು ಆಗ್ತಾ ಇರೋದ್ರಿಂದನೇ ಇದೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಭತ್ತದ ಬೆಳೆಯಲ್ಲಿ. ಹಾಗಾಗಿ ಆಮೇಲೆ ಇದಕ್ಕೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸ್ಬೇಕು ನಾವು ಹೇಳಿದ್ನಲ್ಲಿ. ಇದೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದಾಗ ಆಮೇಲೆ ಸುಧಾರಿತ ತಳಿಗಳಿದ್ದಾವೆ, ದೀರ್ಘಾವಧಿ ತಳಿಗಳಿದ್ದಾವೆ, ಮಧ್ಯಮಾವಧಿ ತಳಿಗಳಿದ್ದಾವೆ, ಅಲ್ಪಾವಧಿ ತಳಿಗಳಿದ್ದಾವೆ. ನಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ, ಈಗ ನಾವು ನೀರು ಲೇಟಾಗಿ ಸಿಕ್ತು ಅಂದರೆ ಅಲ್ಪಾವಧಿ ತಳಿಗಳನ್ನ ಹಾಕೋಬೇಕು. ಈಗ ಜೂನು ಜುಲೈಗೆಲ್ಲ ಬಿತ್ತನೆ ನಾಟಿ ಕಂಪ್ಲೀಟ್ ಮಾಡಬೇಕು ಅಂತೀವಿ, ಅದು ಜಯ ಭತ್ತ ಅಂತ ಮೊದಲು ಬೆಳೀತಿದ್ರು. ಅದೆಲ್ಲ ದೀರ್ಘಾವಧಿ ಒಂದು ಇದು 140-145 ದಿನ ಬೇಕಾಗುತ್ತೆ ಅದು ಬೆಳೆ ಸೈಕಲ್ ಮುಗಿಯೋಕ್ಕೆ. ಸೊ ಅದು ಈಗ ನಮಗೆ ಆಗಲ್ಲ, ಈಗ ಜಯ ಈಸ್ ನೋ ಮೋರ್, ಜಯ ತಳಿನೇ ಇಲ್ಲ ಈಗ. ಯಾಕಂದಪ್ಪ ಅಂದರೆ ನಮಗೆ ಬೆಳೆಗೆ ನೀರು ಸಿಗುವಂಥ ಒಂದು ಅವಧಿನೇ 120-110-115 ಬಂದು ನಿಂತುಬಿಟ್ಟಿದೆ. ಸೊ ಹಾಗಾಗಿ ಈಗೆಲ್ಲ ನಾವು ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳನ್ನ ಬಳಸ್ತಾ ಇದ್ದೀವಿ. ಅಲ್ಪಾವಧಿ ತಳಿಗಳಲ್ಲಿ ಈಗ ನಾವು ಜ್ಯೋತಿ ಹೆಚ್ಚಾಗಿ ನಮ್ಮ ರೈತ ಬಾಂಧವರು ಬಳಸ್ತಾ ಇರೋದು ಜ್ಯೋತಿ. ಜ್ಯೋತಿಗೆ ನಾವು ಇತ್ತೀಚೆಗೆ ಕೇಳ್ದಂಗೆ ಅದರದ್ದು ಬೆಂಕಿ ರೋಗ ಬಾಧೆ ಜಾಸ್ತಿ ಅದಕ್ಕೆ. ಸೊ ಅದಕ್ಕಾಗಿ ಅವರು ರೈತ ಬಾಂಧವರು ಇಂಥ ಬೆಳೆಗಳನ್ನ ಬೆಳೆಯೋ ಮುಂಚೆನೆ ಬೀಜೋಪಚಾರ ಚೆನ್ನಾಗಿ ಮಾಡ್ಕೊಂಡ್ರೆ ಒಳ್ಳೆಯದು. ಬೀಜೋಪಚಾರದಲ್ಲೂ ಎಷ್ಟೋ ಜನ ರೈತರಿಗೆ ಇದ್ರದ್ದು ಪದ್ಧತಿ ಗೊತ್ತಾಗಲ್ಲ, ಯಾವ ಥರ ಬೀಜೋಪಚಾರ ಮಾಡ್ಕೋಬೇಕು ಮೊದಲೇನೆ ನಾವು. ಯಾಕಂದರೆ ಭತ್ತನ ಸಸಿ ಮಡಿ ಮಾಡೋಕ್ಕೆ ಮುಂಚೆನೆ ನಾನು ಹೇಳಿದೆ 48 ಗಂಟೆ ಅದನ್ನು ನೆನೆಸ್ತಾರೆ ನೀರಲ್ಲಿ ನೆನೆಸ್ಬಿಟ್ಟು, ನೆಕ್ಸ್ಟ್ಗೆ ಮೊಳಕೆ ಕಟ್ಟಕ್ಕೆ ಇಡ್ತಾರೆ ಅದನ್ನು ಚೀಲದಲ್ಲಿ ಹಾಕ್ಬಿಟ್ಟು ಕುಣಿ ಚೀಲದಲ್ಲಿ. ಸೊ ಅದು ಯಾವುದರಲ್ಲಿ ಬೀಜೋಪಚಾರ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಅವ್ರಿಗೆ. ನೀರಲ್ಲಿ ಹಾಕಿಟ್ಟಿರ್ತೀವಿ, ನೀರಲ್ಲಿ ಹೊರಟೋಗ್ಬಿಡುತ್ತೆ ಮೊದಲೇ ಮಾಡಿಬಿಟ್ರೆ, ಮೊಳಕೆ ಕಟ್ಸಾದ್ಮೇಲೆ ಮಾಡೋಕ್ಕೋದ್ರೆ ಮೊಳಕೆ ಹೋಗ್ಬಿಡುತ್ತೆ, ಯಾವ ಹಂತದಲ್ಲಿ ಮಾಡಬೇಕು ಅಂತ. ಹಾಗಾಗಿ ಇವು ಏನು ಇವರು 48 ಗಂಟೆಯಲ್ಲಿ ಭತ್ತನ ನೆನೆಸಿಟ್ಬಿಟ್ಟು ತೆಗಿತಾರಲ್ಲ, ಸೋರ್ ತೆಗೆದು ಅಂತಾರೆ. ಅದು ತೆಗೆದಾದ್ಮೇಲೆ ನಿಮಗೆ ಕಾರ್ಬನ್ ಡೈಜಮ್ ಅಂತಿದೆ, ಬ್ಯಾವಿಸ್ಟಿನ್ ಪೌಡ್ರು ಅಂತಾರೆ, ಅದು ಒಂದು ಕೆಜಿ ಭತ್ತದ ಇದಕ್ಕೆ ಒಂದು 4-5 ಗ್ರಾಮು ಬೇಕಾಗುತ್ತೆ. ಒಂದು 20 ಕೆಜಿ ಬೀಜ ನೀವು ಮಾಡ್ತೀರಿ ಅನ್ನೋದು ಆತಪ್ಪ ಅಂದರೆ ಒಂದು 100 ಗ್ರಾಮ್ನ ಬ್ಯಾವಿಸ್ಟಿನ್ ಪೌಡ್ರ್ ತಗೊಂಡು ಮಿಕ್ಸ್ ಮಾಡಿ ಗೋಣಿ ಚೀಲಕ್ಕೆ ಹಾಕಿ ಮೊಳಕೆ ಕಟ್ಸಕ್ಕೆ ಇಟ್ಬಿಡಿ, ಅದು ಬೀಜೋಪಚಾರ ಆಗೋಯ್ತು. ಯಾಕಂದರೆ ಎಷ್ಟೋ ಜನಕ್ಕೆ ಸಿಂಪಲ್ ಟೆಕ್ನಾಲಜಿ ಇದನ್ನೇ ಮಾಡಲಾರ್ದೇ ಬೆಂಕಿ ರೋಗ ಸಮಸ್ಯೆ ಜಾಸ್ತಿ ಆಗುತ್ತೆ. ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಬೀಜದಿಂದ ಬರ್ತಕ್ಕಂಥ ಸೋರ್ಸ್ ಆಫ್ ಇನಾಕ್ಲಮ್, ಇದಕ್ಕೇನು ರೋಗದ ಒಂದು ಇದು ಅಂತೀವಿ ಬೀಜದಿಂದ ಬರೋವಂಥದ್ದು, ಅದು ಅಲ್ಲಿಗೆ ಅವಾಯ್ಡ್ ಆಗುತ್ತೆ. ಜಾಸ್ತಿ ಬರೋದು ಬೀಜದಿಂದ, ಮಣ್ಣಿನಿಂದನೂ ಬರುತ್ತೆ. ಮಣ್ಣಿನಿಂದ ಬೇರೆ ರೀತಿಯಿಂದ ನಾವು ಸಮರ್ ಫ್ಲೋವಿಂಗ್ ಬೇಸಿಗೆ ಎಲ್ಲ ಉಳುಮೆ ಮಾಡಿ ಅದೆಲ್ಲ ಮಾಡಿ ಕಂಟ್ರೋಲ್ ಮಾಡೋದು. ಬೀಜದಿಂದ ಬರಬೇಕು, ಬರ್ತಾ ಇದೆ ಅಂದರೆ ಅವಾಯ್ಡ್ ಮಾಡಬೇಕು ಅಂದರೆ ಬೀಜೋಪಚಾರ ಮಾಡಬೇಕು. ಇವೆಲ್ಲ ಪದ್ಧತಿ ಸಮಗ್ರವಾಗಿ ಮಾಡಿದ್ನಪ್ಪ ಅಂದರೆ ನಾವು ಈಗೇನು ಜ್ಯೋತಿ ಬೆಳೀತಾ ಇದೀವಲ್ಲ ಅದರದ್ದು ರೋಗ ಬಾಧೆಯನ್ನು ಕಡಿಮೆ ಮಾಡ್ಬೋದು. ನಾವು ಆಧುನಿಕ ಒಂದು ಬೇಸಾಯ ತಂತ್ರಜ್ಞಾನಗಳು ಏನೇನಿದ್ದಾವೆ, ನೀರನ್ನ ಹದವಾಗಿ ಕೊಡೋದಾಗಿರ್ಬೋದು, ಕಳೆಗೆ ಸಮಗ್ರವಾಗಿ ನಿರ್ವಹಣೆ ಮಾಡೋದಾಗಿರ್ಬೋದು, ಪೋಷಕಾಂಶಗಳ ಸಮಗ್ರವಾಗಿ ನಿರ್ವಹಣೆ ಮಾಡೋದಾಗಿರ್ಬೋದು, ಬಿತ್ತನೆ ಒಂದು ಬೇಸಾಯ ಕ್ರಮಗಳನ್ನ ಆಧುನಿಕತೆಯಲ್ಲಿ ಯಾವ ಥರ ಅಳವಡಿಸ್ಕೋಬೇಕು ಅನ್ನೋದನ್ನು ನಾನೇನು ಹೇಳಿದೆ ಅದ್ರ ಫಾಲೋ ಮಾಡಿದ್ನಪ್ಪ ಅಂದರೆ ಯಾವುದೇ ತಳಿ ಆಗಲಿ ಒಂದು ಒಳ್ಳೆಯ ಇಳುವರಿಯನ್ನು ನಾವು ಪಡೆಯೋಕ್ಕೆ ಸಾಧ್ಯತೆ ಇದೆ. ಸರ್, ಸಾಕಷ್ಟು ವಿವರವಾಗಿ ನೀವು ಮಾತಾಡಿದ್ದೀರಿ. ಈಗ ಬಹಳ ಮುಖ್ಯವಾಗಿ ಇಂಥ ಮಣ್ಣಿಗೆ ಇಂಥದ್ದೇ ತಳಿಗಳನ್ನ, ಭತ್ತದ ತಳಿಗಳನ್ನ ಬಳಸ್ಬೋದು ಅನ್ನೋದಾದರೆ ಯಾವ್ಯಾವುದನ್ನು ನೀವು ಶಿಫಾರಸು ಮಾಡ್ತೀರಿ? ಮಣ್ಣಿಗೆ ಬಂದಾಗ ಸರ್, ಮಣ್ಣಿನಲ್ಲಿ ಈಗ ಕ್ಷಾರ ಮತ್ತು ಚೌಳು ನಿರೋಧಕ ತಳಿಗಳು ಅಂತ ಹೇಳ್ಬಿಟ್ಟು ಸುಮಾರು ಕೃಷಿ ವಿಶ್ವವಿದ್ಯಾಲಯಗಳಿಂದ, ರಿಸರ್ಚ್ ಸ್ಟೇಷನ್, ಸಂಶೋಧನಾ ಕೃಷಿ ಸಂಶೋಧನಾ ಸಂಸ್ಥೆಗಳಿಂದನೂ ಸುಮಾರು ತಳಿಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ನಾವು ಗಂಗಾವತಿ ಸೋನಾ ಅಂತ ಹೇಳ್ಬಿಟ್ಟು ಅದು ಎಂಡಾರ್ಸ್ ಮಾಡಿದ್ರು ಇಲ್ಲಿ ಈ ಭಾಗದಲ್ಲಿ, ಇದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ರಿಲೀಸ್ ಆದಂಥದ್ದು. ಅದು ಬಿಟ್ಟರೆ ಸಿ ಎಸ್ ಆರ್ ಅಂದರೆ ಸೆಂಟ್ರಲ್ ಸಾಯಿಲ್ ಆ್ಯಂಡ್ ವಾಟರ್ ಸಲೈನ್ ರಿಸರ್ಚ್ ಸ್ಟೇಷನ್ದಿಂದ ಸುಮಾರು ತಳಿಗಳು ಒಂದು ಈ ಕ್ಷಾರ ಮತ್ತು ಚೌಳು ಮಣ್ಣಿನ ನಿರೋಧಕ ತಳಿಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ನಮಗೆ ಈ ಕ್ಷಾರ ಮಣ್ಣು ಕಂಡು ಬರುತ್ತೆ ಇಂಥ ತಳಿಗಳನ್ನ ಬಳಸೋದ್ರಿಂದ ಏನಾಗುತ್ತೆ, ಅವು ನಿರೋಧಕತೆ ಇರೋದ್ರಿಂದ ಒಂದು ಸ್ವಲ್ಪ ಅದರದ್ದು ಒಂದು ಬಾಧೆನ ತಡ್ಕೊಂತವೆ ಈ ತಳಿಗಳು. ಅದ್ರ ಜೊತೆಗೂ ಮಣ್ಣಿನ ನಿರ್ವಹಣೆ ಮತ್ತು ಅದೆಲ್ಲ ಮಾಡಬೇಕು. ಅದ್ರ ಜೊತೆಗೂ ಇಂಥ ತಳಿಗಳನ್ನ ಅಂಥ ಪ್ರದೇಶದಲ್ಲಿ ಬಳಸೋದ್ರಿಂದ ನಮ್ಮ ಇಳುವರಿಯಲ್ಲಿ ಏನು ಅಂಥ ಒಂದು ಇದಾಗಲ್ಲ, ಅದು ತಡ್ಕೊಳೋದ್ರಿಂದ ವ್ಯತ್ಯಾಸ ಆಗಲ್ಲ, ಚೆನ್ನಾಗಿ ಬರುತ್ತದೆ ಇಳುವರಿ ಅಂತ ಆ ತಳಿಗಳು. ಅದಕ್ಕೆ ನಾವು ಹೋಲಿಸಿದಾಗ ಗಂಗಾವತಿ ಸೋನಾ ಇಟ್ಸ್ ಎ ಫೈನ್ ರೈಸ್ ವೆರೈಟಿ, ಅಂದರೆ ಸಣ್ಣ ಅಕ್ಕಿ ಭತ್ತ ಅದು. ನಾವು ಎಲ್ಲ ಭಾಗದಲ್ಲೂ ಬೆಳಿಬೋದು ಅದನ್ನು. ಅದು ಯು ಎಸ್ ಬೆಂಗಳೂರು ಈ ವಲಯಕ್ಕೂ ರೆಕಮೆಂಡೇಶನ್ ಮಾಡಿದ್ರು, ಎಂಡಾರ್ಸ್ ಮಾಡಿದ್ದಾರೆ ಆ ತಳಿನ, ಇಲ್ಲೂ ಬೆಳಿಬೋದು ಅಂತ ಎಂಡಾರ್ಸ್ ಆಗಿದೆ. ಸೊ ಹಾಗಾಗಿ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಒಂದು ವ್ಯಾಪ್ತಿಗೆ ಒಳಪಡೋದ್ರಿಂದ, ಮೈಸೂರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ವ್ಯಾಪ್ತಿಗೆ ಒಳಪಡೋದ್ರಿಂದ, ಸೊ ಈ ಯೂನಿವರ್ಸಿಟಿಯವರು ಅದನ್ನು ಎಂಡಾರ್ಸ್ ಮಾಡೋದ್ರಿಂದ ಇಲ್ಲೂ ನಾವು ಪ್ರಾತ್ಯಕ್ಷಿಕೆಗಳನ್ನು ತಗೊಂಡು ಅದನ್ನು ನಾವು ಮಾಡಿದ್ದೀವಿ. ಚೆನ್ನಾಗಿ ಬರುತ್ತೆ, ಒಳ್ಳೆಯ ತಳಿನೇ. ಅದಕ್ಕೆ ಸ್ವಲ್ಪ ಏನು ಅಂತಂದರೆ ಬೆಂಕಿ ರೋಗದ ಬಾಧೆ ಕಂಡು ಬಂತು, ಅದಕ್ಕೆ ನಾವು ಫೀಡ್ಬ್ಯಾಕು ಕೊಟ್ಟಿದ್ದೀವಿ. ಸೊ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಬೀಜೋಪಚಾರ ಮಾಡ್ಕಂದ್ರೆ ಅಂಥದ್ದೊಂದು ತಳಿಗಳನ್ನ ಬೆಳೆಸ್ಬೋದು. ಅದು ಬಿಟ್ಟು ನಮಗೆ ರೆಗ್ಯುಲರ್ ಆಗಿ ರೈತರುಗಳು ಸುಮಾರು ತಳಿಗಳನ್ನ ಬೆಳೆಸ್ತಾ ಇದ್ದಾರೆ. ಈಗ ಜ್ಯೋತಿ ಅಂತ ಬೆಳೆಸ್ತಾ ಇದ್ದಾರೆ. ಜ್ಯೋತಿ ಅತಿ ಹೆಚ್ಚಾಗಿ ಕೆಂಪಕ್ಕಿ, ಅದು ತುಂಬ ಪಾಪ್ಯುಲರ್ ಯಾಕಂತಂದರೆ ಅದು ಪ್ಯಾರಾಬೋಲಿಕ್ ರೈಸು, ಕೇರಳದಲ್ಲಿ ಡಿಮ್ಯಾಂಡ್ ಜಾಸ್ತಿ, ಬಳಕೆನೂ ಅಲ್ಲೇ ಜಾಸ್ತಿ ಇರೋದ್ರಿಂದ ಅದ್ರ ಡಿಮ್ಯಾಂಡ್ ಜಾಸ್ತಿ ಇದೆ. ಅದು ಪ್ರೈಸ್, ಮಾರ್ಕೆಟ್ ಪ್ರೈಸ್ ಆಲ್ವೇಸ್ ಹೈ, ಮಾರ್ಕೆಟ್ಗೆ ಒಂದು ಬೆಲೆನೂ ಜಾಸ್ತಿ ಇರೋದ್ರಿಂದ ರೈತರು ಅದನ್ನೇ ಪ್ರಿಫರ್ ಮಾಡ್ತಾರೆ ಬೆಳೆಯೋಕ್ಕೆ. ಸೊ ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಿದೆ, ಅದಕ್ಕೆ ತುಂಬ ಹಳೆ ತಳಿ, ಅದು 15-20 ವರ್ಷದ ತಳಿ ಆಗಿರೋದ್ರಿಂದ ಅದರದ್ದು ಒಂದು ಪೊಟೆನ್ಷಿಯಾಲಿಟಿ ಅಂತೀವಲ್ಲ, ಅದು ವಿಗರಸ್ನೆಸ್ ಕಡಿಮೆ ಆಗ್ತಾ ಇರ್ತದೆ. ಒಂದು ಒಂದು ತಳಿಗೆ ಒಂದು 10 ವರ್ಷದಷ್ಟೇ ವ್ಯಾಲಿಡಿಟಿ ಇರೋದು, ಅದಾದಮೇಲೆ ಅದರದ್ದು ರೋಗ ರುಜಿನಿಗೆ ತುತ್ತಾಗುತ್ತೆ, ಅದರದ್ದು ವಿಗರ್ನೆಸ್ ಹೋಗ್ಬಿಟ್ಟು ಅದ್ರ ಸ್ಟ್ರೆಂತ್ ಹೋಗಿ ಇಳುವರಿನೂ ಕಡಿಮೆ ಆಗುತ್ತೆ. ಸೊ ಆ ರೀತಿಯಲ್ಲಿ ಇದ್ರದ್ದು ಆಗ್ತಾ ಇದೆ ನಮ್ಮ ಜ್ಯೋತಿ ತಳಿದು. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರವರು KMP 220 ಅಂತ ಹೇಳ್ಬಿಟ್ಟು ಒಂದು ತಳಿನ ಬಿಡುಗಡೆ ಮಾಡಿದ್ದಾರೆ. ಇಟ್ ಈಸ್ ಆನ್ ಫಾರ್, ಅಂದರೆ ಇದ್ರದ್ದು ಏನು ಅಂದರೆ ಸೇಮ್ ನಿಮ್ಮ ನಮ್ಮ ಒಂದು ಜ್ಯೋತಿ ಭತ್ತ ಯಾವ ಥರ ಇರ್ತದೆ ಸೇಮ್, ಅದು ಕೆಂಪಕ್ಕಿ ಭತ್ತನೇ ಸೇಮ್ ಇದೆ, ಅದರದ್ದು ಏನು ವ್ಯತ್ಯಾಸ ಇಲ್ಲ. ಇದು ಇಳುವರಿ ಜಾಸ್ತಿ ಮತ್ತು ರೋಗ ತಡ್ಕೊಳೋ ಶಕ್ತಿ ಜಾಸ್ತಿ ಇದೆ. ಈ ಬೆಂಕಿ ರೋಗಕ್ಕೆ ಏನು ತುತ್ತ ಆಗ್ತಿತ್ತು ಜ್ಯೋತಿ, ಈ ಈ ಬೆಳೆ ತುತ್ತಾಗಲ್ಲ. ಸ್ವಲ್ಪ ಹೈಟ್ ಎಲ್ಲ ಜಾಸ್ತಿ ಬರುತ್ತೆ ಇದು ತಳಿದು, ಹುಲ್ಲೂ ಚೆನ್ನಾಗಿ ಬರುತ್ತೆ ಈ ಬೆಳೆಯಿಂದ. ಮೇವಿಗೂ ಒಳ್ಳೆ, ಇತ್ತೀಚಿನ ದಿನಮಾನಗಳಲ್ಲಿ ಮೇವು ಒಂದು, ನಾವು ಮೊದಲು ಮೇವು ಅಂತಂದರೆ ಹಸುಗಳು ತಿಂತವೆ ಅಲ್ಲೇ ಬಿಡ್ತಾರೆ ಏನೋ ಅಂತ ಆಗ್ತಿತ್ತು, ಇದು ಇಟ್ ಈಸ್ ಮಲ್ಟಿ ಯೂಸಸ್ ಆಗ್ತಾ ಇದೆ, ಬೇರೆ ಬೇರೆ ಇಂಡಸ್ಟ್ರಿಗೆ ಎಲ್ಲ ಹೋಗ್ತಾ ಇದೆ ಈಗೆಲ್ಲ. ಹಾಗಾಗಿ ಮೇವಿನ ಒಂದರಿಂದನೂ ಆದಾಯ ಬರ್ತಾ ಇದೆ ರೈತರಿಗೆ. ಇತ್ತೀಚೆಗೆ ಒಂದು ಒಂದು ಎಕರೆಗೆ ಹುಲ್ಲಿನ ಬೆಲೆನೇ 6,000 ತನಕ ಹೋಗಿದೆ ಲಾಸ್ಟ್ ಸೀಸನ್ ನಾವು ನೋಡಿದಂಗೆ. ಸೊ ಹಾಗಾಗಿ ಹುಲ್ಲೂ ಚೆನ್ನಾಗಿ ಬರುತ್ತೆ ಈ ಒಂದು ತಳಿಯಲ್ಲಿ. ಇದು ಒಂದು ಹೊಸ ತಳಿ. ಈಗ ನಮ್ಮ ಒಂದು ಭಾಗದ ಈ ಜ್ಯೋತಿಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯವಾಗಿ ಇರುವಂಥ ಒಂದು ಅದೇ ಗುಣಲಕ್ಷಣ ಹೊಂದಿರತಕ್ಕಂಥ ತಳಿ ಅಂದರೆ KMP 220. ಇದು ಯು ಎಸ್ ಬ್ಯಾಂಗ್ಳೂರಿಂದ ರಿಲೀಸ್ ಆಗಿದೆ. VC ಫಾರ್ ಮಂಡ್ಯದ ರಿಸರ್ಚ್ ಸ್ಟೇಷನಿಂದ ತಳಿನ ಅಭಿವೃದ್ಧಿಪಡಿಸಿದ್ದಾರೆ. ಹೀಗಾಗಿ ಇದು ಒಂದು ನೆಕ್ಸ್ಟು ರೈತರ ಮಟ್ಟಕ್ಕೆ ಬರೋಕ್ಕೆ ಸುಮಾರು ಪ್ರಾತ್ಯಕ್ಷಿಗಳು ಮಲ್ಟಿ ಲೊಕೇಶನ್ ಟ್ರಯಲ್ಗಳು ತಗೊಂಡಿದ್ದಾರೆ. ನಮ್ಮ KVKಯಿಂದನೂ ಅದರದ್ದು ಟ್ರಯಲ್ಸು ಮತ್ತು ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆ ಅದರದ್ದು ಎಲ್ಲ ಮಾಡಿದ್ದೀವಿ, ಚೆನ್ನಾಗೇ ಬರ್ತಾ ಇದೆ. ಹಾಗಾಗಿ ಮುಂದಿನ ಒಂದು ದಿನಮಾನಗಳಲ್ಲಿ ಜ್ಯೋತಿ ಏನು ನಮ್ಮ RSKಯಿಂದ ಕೊಡ್ತಿದ್ರು ಅದು ನಿಲ್ಲಿಸಿದ್ದಾರೆ. ಇವರೆಲ್ಲ ರೈತರು ಈಗ ಈ KMP 220 ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ನೆಕ್ಸ್ಟು RSK ರೈತ ಸಂಪರ್ಕ ಕೇಂದ್ರದಿಂದ ಡಿಸ್ಟ್ರಿಬ್ಯೂಷನ್ ಆಗೋ ಸಾಧ್ಯತೆ ಇದೆ ನೆಕ್ಸ್ಟ್ 2 ವರ್ಷ ಅಥವಾ ಇದೇ ವರ್ಷದಲ್ಲಿ. ಹಾಗಾಗಿ ಇದು ಒಂದು ಮಾಹಿತಿಗಾಗಿ ರೈತರಿಗೆ, ಯಾಕಂದರೆ ಎಷ್ಟೋ ಎಲ್ಲ ಜಾಸ್ತಿ ಬೆಳೆಯುವಂಥದ್ದು ಮುಂಗಾರಲ್ಲಿ ಇದೆ, ಈ ತಳಿನೇ ಒಂದು ಜ್ಯೋತಿ ತಳಿನೇ ಜಾಸ್ತಿ ಬೆಳೀತಾರೆ. ಈ ಸಣ್ಣ ಭತ್ತ ಎಲ್ಲ ಊಟಕ್ಕಷ್ಟೇ ಹಾಕಂತಾರೆ 1/2 ಎಕರೆ ಮನೆ ಊಟಕ್ಕೆ, ಯಾಕಂದರೆ ಅದು ಊಟಕ್ಕೆ ಬಳಸಲ್ಲ. ಜ್ಯೋತಿ ನಮ್ಮಲ್ಲಿ ಯಾರು ಕೆಂಪಕ್ಕಿ ಭತ್ತ ಬೆಳೆದು ಹೊರಗಡೆ ಮಾರಾಟಕ್ಕೆ ಹೋಗುತ್ತೆ ಹೊರತು ರೈತರು ನಮ್ಮವ್ರು ಯಾರು ಬಳಸಲ್ಲ ಅದನ್ನು, ಬಳಕೆ ಕಮ್ಮಿ. ಹಾಗಾಗಿ ಸಣ್ಣ ಭತ್ತ ಯಾವ್ದಾರ ತಳಿಗಳು ಇದ್ದರೆ ಬೇರೆ ಬೇರೆ ಪ್ರೈವೇಟ್ ಕಂಪ್ನಿಗಳಲ್ಲೂ ಸುಮಾರು ತಳಿಗಳು ಇದ್ದಾವೆ ಹೈಬ್ರಿಡ್ಸ್ ಅಂತಾರೆ. ಆತ ತಳಿಗಳನ್ನು ಹಾಕಂತಾರೆ. ಹಾಗಾಗಿ ಯೂನಿವರ್ಸಿಟಿಯಿಂದ ಈ ಒಂದು ಇದಕ್ಕೆ ರಿಲೀಸ್ ಆದಂಥದ್ದು. ಆಮೇಲೆ ಅಲ್ಪಾವಧಿ ತಳಿಗಳು ಅಂತ ಇದ್ದಾವೆ, MTU 1010 ಅಂತ, MTU 1010, IR 64, ಇವೆಲ್ಲ ಅಲ್ಪಾವಧಿ ತಳಿ ಅಂತಂದರೆ 120-125 ದಿನಕ್ಕೆ ಬಂದ್ಬಿಡುತ್ತೆ ಕಟಾವಿಗೆ. ಸೊ ಇಂಥ ತಳಿಗಳನ್ನು ನಮ್ಮ ರೈತ ಬಾಂಧವರು ನೋಡ್ಕೊಂಡು ಹಾಕೋಬೋದು. ಯಾಕಂದರೆ ಇದಕ್ಕೆ IR 64 ಗುಣಲಕ್ಷಣ ಏನು ಅಂತಂದರೆ ಇದೆಲ್ಲ ಪೂರಿಗೆ ಹೋಗುತ್ತೆ, ಅದರದ್ದು ಬೆಲೆ ಒಂದು ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಇಳುವರಿ ಚೆನ್ನಾಗಿ ಬರುತ್ತೆ. ಅದು ಒಳ್ಳೆ ನಿರ್ವಹಣೆ ಮಾಡಿದ್ನಪ್ಪ ಅಂದರೆ 22-24 ಕ್ವಿಂಟಲ್ ತನಕ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ರೋಗ ರುಜಿನಿ ಕಡಿಮೆ, ಇದಕ್ಕೆ ರೋಗ ಕೀಟಗಳ ಬಾಧೆ ಇಂಥ ಈ ತಳಿಗೆ IR 64 ಅದಕ್ಕೆಲ್ಲ. ಸೊ ಆ ಥರದ್ದು ತಳಿಗಳನ್ನು ನಾವು ರೈತರು ಬಳಸೋಕ್ಕೆ ಮುಂದೆ ಬಂದ. ಮೈಸೂರಿನ ಕೆಲವು ಭಾಗಗಳಲ್ಲಿ ರಾಜಮುಡಿಯನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಆ ರಾಜಮುಡಿ ಅಂತಂದರೆ ಇದು ಒಂದು ಟ್ರೆಡಿಷ್ನಲ್ ರೈಸ್ ಅಂತೀವಿ, ಸಾಂಪ್ರದಾಯಿಕ ಒಂದು ತಳಿ ಅಂತ ಹೇಳ್ತೀವಿ. ಈ ಸಾಂಪ್ರದಾಯಿಕ ತಳಿಗಳು ಸುಮಾರು ಇದ್ದಾವೆ, ಅದರಲ್ಲೂ ರಾಜಮುಡಿನೂ ಒಂದು. ಅದು ಕೆಂಪಕ್ಕಿ, ಕೆಂಪಕ್ಕಿನ ಸೇವನೆ ಮಾಡೋದು ಉತ್ತಮ, ಆರೋಗ್ಯಕ್ಕೂ ಉತ್ತಮ ಅದು. ಸೊ ಹಾಗಾಗಿ ಆ ರಾಜಮುಡಿ, ಸಿದ್ಧಸಣ್ಣ ಅಂತ ಹೇಳ್ತೀವಿ, ಸಿದ್ಧಸಣ್ಣ ಇವೆಲ್ಲ ಸಾಂಪ್ರದಾಯಿಕ ತಳಿಗಳು. ಅಂದ್ರೇನು, ಇವೆಲ್ಲ ಒಂದು ಕಾಲಾಂತರದಲ್ಲಿ ನಶಿಸಿ ಹೋಗಿರೋ ಕಾರಣಗಳೇನು ಅಂತಂದರೆ, ಯಾವ ತಳಿಗಳನ್ನೂ ಮುಂದೆ ನಾವೇನು ಪೋಷಕಾಂಶಕ್ಕೆ ರೆಸ್ಪಾನ್ಸಿವ್ ಕ್ರಾಪ್ಸ್ ಅಂತೀವಿ, ಈಗ ಹೊಸ ಸುಧಾರಿತ ತಳಿಗಳು ಬಂದಂಗೆಲ್ಲ ಅದಕ್ಕೆ ಅವೆಲ್ಲ ಏನು ರಾಸಾಯನಿಕ ಗೊಬ್ಬರಕ್ಕೆ ಬೇರೆ ನೀರಾವರಿ ಪದ್ಧತಿಗೆ ಹೊಂದ್ಕೊಂಡು ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥ ತಳಿಗಳಿವು. ಇವು ಹಳೆ ಪದ್ಧತಿ, ಹಳೆ ತಳಿಗಳು ಇರೋದ್ರಿಂದ ಇಳುವರಿ ಕಮ್ಮಿ. ಈ ನಾವೇನು ರಾಜಮುಡಿ ಅಂತ ಹೇಳ್ತೀವಿ, ಸಿದ್ಧಸಣ್ಣ ಅಂತ ಹೇಳ್ತಿರ್ತೀವಲ್ಲ, ಇಳುವರಿ ಕಮ್ಮಿ ಇದೆ. ಬಟ್ ಇದನ್ನು ಬೆಳೀತಾ ಇದ್ದಾರೆ ಕೆಲವು ರೈತರು. ಇದನ್ನು ನಾವು ಸಾವಯವ ಪದ್ಧತಿ ಅಂತೀವಿ. ಸಾವಯವ ಪದ್ಧತಿ ಅಂದರೆ ರಾಸಾಯನಿಕ ಗೊಬ್ಬರ ಬೆಳೆಸಲಾರ್ದೇ ಜೀವಾಮೃತ ಬಳಸಿ, ಕೊಟ್ಟಿಗೆ ಗೊಬ್ಬರದಿಂದ ಬೇರೆ ಬೇರೆ ಜೈವಿಕ ಕೀಟನಾಶಕಗಳನ್ನ ಬಳಸಿ ಆ ಥರ ಪದ್ಧತಿಯಲ್ಲಿ ಮಾಡಿದರೆ ಇಂಥ ತಳಿಗಳು ಸಾವಯವ ಪದ್ಧತಿಯಲ್ಲಿ ಬೆಳೆದನಪ್ಪ ಅಂದರೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಆರೋಗ್ಯ ದೃಷ್ಟಿಯಿಂದನೂ ಬಳಸೋಕ್ಕೂ ಉತ್ತಮ ಆಗುತ್ತೆ. ಕೇಳುಗರೆ, ಜೂನ್ 12 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಮುಂದಾಳು ಡಾಕ್ಟರ್ ಸಿ ರಾಮಚಂದ್ರ ಮತ್ತು ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ಎನ್ ಪುಷ್ಪ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ STD ಕೋಡ್ 0821. ಮರೆಯದಿರಿ, ಜೂನ್ 12 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ಯಾಮರಾಜ್ ಅವರೇ, ಮೈಸೂರು ಭಾಗದಲ್ಲೇ ಅತಿ ಹೆಚ್ಚಾಗಿ ಭತ್ತವನ್ನು ಬೆಳೀತಾ ಇದ್ದಾರೆ, ಅವರಿಗೆ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ ಈವರೆಗೂ ಕೂಡ. ಈಗ ಇನ್ನಷ್ಟು ಅನುಮಾನಗಳು, ಏನಾದರೂ ಸಲಹೆಗಳು ಬೇಕು ಅಂತಂದರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ, ಸಂಪರ್ಕಿಸಬೇಕು ಅಂದರೆ, ನಿಮ್ಮ ಫೋನ್ ನಂಬರ್ ಒಂದು ಸರಿ ಹೇಳ್ಬಿಡ್ತೀರ? ನನ್ನ ಒಂದು ದೂರವಾಣಿ ಸಂಖ್ಯೆ 9986269393. ಮತ್ತೊಮ್ಮೆ 9986269393 ಹೇಳ್ಬಿಡಿ. 9986269693 9986269393. ನನ್ನ ಹೆಸರು ಡಾಕ್ಟರ್ ಶ್ಯಾಮರಾಜ್ ಅಂತ, ಭೇಷಶಾಸ್ತ್ರ ವಿಜ್ಞಾನಿ, ICRJSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಲ್ಲಿ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದೀನಿ. ಭತ್ತದ ಕುರಿತಾಗಿ ಏನಾದರೂ ಸಮಸ್ಯೆಗಳಿದ್ದಾವೆ, ಭತ್ತದ ಒಂದು ರೋಗ ಕೀಟಗಳ ಬಾಧೆ ಬಗ್ಗೆ ಆಗಿರ್ಬೋದು, ಪೋಷಕಾಂಶ ಬೇಸಾಯ ಕ್ರಮದ ಬಗ್ಗೆ, ಬೇರೆ ಏನಾದರೂ ಸಮಸ್ಯೆ ಇತ್ತಂದರೆ ಭತ್ತಕ್ಕೆ, ಅದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿಗೆ ಭೇಟಿ ನೀಡಿ ಅಲ್ಲಿ ಸಲಹೆ ಮತ್ತು ಮಾರ್ಗದರ್ಶನ ಪಡ್ಕೋಬೋದಾಗಿದೆ ರೈತ ಬಾಂಧವರಿಗೆ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಮುಂಗಾರು ಹಂಗಾಮಿಗೆ ಭತ್ತದ ಕೃಷಿಯಲ್ಲಿ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತು ICARJSS ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾಕ್ಟರ್ ಶ್ಯಾಮರಾಜ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಜಿ ಶಾಂತಕುಮಾರ್. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. 2023-24 ಸಾಲಿನ ಭತ್ತ ಸೇರಿದಂತೆ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲಾಗಿದೆ. ಭತ್ತದ ಸಾಮಾನ್ಯ ತಳಿಯ ಬೆಂಬಲ ಬೆಲೆಯನ್ನು ಕ್ವಿಂಟಾಲ್ಗೆ 2040 ರೂಪಾಯಿಗಳಿಂದ 2183 ರೂಪಾಯಿಗೆ ಏರಿಸಲಾಗಿದೆ. ಅಂದರೆ ಕ್ವಿಂಟಾಲ್ಗೆ 143 ರೂಪಾಯಿ ಹೆಚ್ಚಳವಾಗಿದೆ. ಗ್ರೇಡ್ ಎ ತಳಿಗೆ 2060 ರೂಪಾಯಿನಿಂದ 2203 ರೂಪಾಯಿ, ಅಂದರೆ ಕ್ವಿಂಟಾಲ್ಗೆ 163 ರೂಪಾಯಿಗಳ ಏರಿಕೆ ಮಾಡಲಾಗಿದೆ. ಸಜ್ಜೆ ಬೆಲೆಯನ್ನು 2350 ರೂಪಾಯಿಗಳಿಂದ 2500 ರೂಪಾಯಿಗೆ ಹೆಚ್ಚಿಸಲಾಗಿದೆ. ರಾಗಿ ಬೆಂಬಲ ಬೆಲೆಯನ್ನು 3578 ರೂಪಾಯಿಗಳಿಂದ 3846 ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ. ದ್ವಿದಳ ಧಾನ್ಯಗಳಾದ ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ವಿಂಟಾಲ್ಗೆ 6600 ರೂಪಾಯಿಯಿಂದ 7000 ರೂಪಾಯಿಗೆ, ಹೆಸರುಕಾಳು ಬೆಳೆಗೆ 7755 ರೂಪಾಯಿಯಿಂದ 8558 ರೂಪಾಯಿಗಳಿಗೆ, ಉದ್ದಿನಕಾಳು ಬೆಳೆಗೆ 6600 ರೂಪಾಯಿಗಳಿಂದ 6950 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಸೋಯಾಬೀನ್, ಎಳ್ಳು, ಹತ್ತಿಯ ಬೆಂಬಲ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಇದೇ ತಿಂಗಳ 14 ತಾರೀಖಿನವರೆಗೆ ಮೋಡ ಕವಿದ ವಾತಾವರಣವಿದ್ದು ತುಂತುರುವಿನಿಂದ ಸಾಧಾರಣ ಮಳೆ ಬರುವ ಸಾಧ್ಯತೆಯಿದೆ. ಮೈಸೂರು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 34-35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 91%, ಮಧ್ಯಾಹ್ನದ ತೇವಾಂಶ 66%-68%, ಗಾಳಿಯು ಗಂಟೆಗೆ 3-4 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆಯಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 34-35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 91%-92%, ಮಧ್ಯಾಹ್ನದ ತೇವಾಂಶ 66%-68% ಮತ್ತು ಗಾಳಿಯು ಗಂಟೆಗೆ 3-4 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆಯಿದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 34-35 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 77%-79%, ಮಧ್ಯಾಹ್ನದ ತೇವಾಂಶ 48%-50%, ಮತ್ತು ಗಾಳಿಯು ಗಂಟೆಗೆ 7-8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆಯಿದೆ. ನೈಋತ್ಯ ಮುಂಗಾರು ಮಾರುತಗಳು ಜೂನ್ 8 ಕೇರಳ ರಾಜ್ಯಕ್ಕೆ ಪ್ರವೇಶಿಸಿದ್ದು ಮುಂದಿನ 48 ಗಂಟೆಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡನ್ನು ಪ್ರವೇಶಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಅರಬ್ಬಿ ಸಮುದ್ರದಲ್ಲಿ ಕಾಣಿಸಿಕೊಂಡಿರುವ ಬೈಪರ್ ಜಾಯ್ ಚಂಡಮಾರುತದ ಪರಿಣಾಮವಾಗಿ ಮುಂಗಾರು ದುರ್ಬಲಗೊಳ್ಳುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೈಪರ್ ಜೋಯ್ ತೀವ್ರ ಸ್ವರೂಪ ಪಡೆದುಕೊಂಡು ಪಾಕಿಸ್ತಾನದ ಕಡೆಗೆ ಸಾಗುತ್ತಿದೆ. ಇನ್ನೆರಡು ದಿನಗಳು ಗುಜರಾತ್ ಹಾಗೂ ಮಹಾರಾಷ್ಟದ ಕರಾವಳಿ ತೀರಗಳಲ್ಲಿ ಚಂಡಮಾರುತದ ಪರಿಣಾಮವಾಗಿ ಮಳೆ ಬೀಳಬಹುದು. ಕರ್ನಾಟಕ ಕರಾವಳಿಗೂ ಕೂಡ ಮಳೆಯ ಸಿಂಚನ ಆಗಬಹುದು. ಜೂನ್ 12 ನಂತರ ಮುಂಗಾರು ಪ್ರಬಲಗೊಂಡರೂ ಪಶ್ಚಿಮ ಘಟ್ಟಗಳನ್ನು ದಾಟಲು ಮತ್ತಷ್ಟು ದಿನಗಳು ಬೇಕಾಗಲಿದೆ ಎಂದು ಹವಾಮಾನ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಮೆಣಸಿನಕಾಯಿ ಬೆಳೆಯಲ್ಲಿ ಸಸಿ ಕೊಳೆ ರೋಗಕ್ಕೆ ತುತ್ತಾದ ಗಿಡದ ಕಾಂಡವು ಕಪ್ಪು ಅಥವಾ ಕಂದು ಬಣ್ಣದಿಂದ ಕೂಡಿದ್ದು ಸಸಿಮಡಿಗಳಲ್ಲಿ ಕ್ರಮೇಣ ಗಿಡಗಳು ಬಾಡಿ ಕುಸಿದು ನೆಲಕ್ಕೆ ಬೀಳುತ್ತವೆ. ಇದರ ಹತೋಟಿಗಾಗಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಥೈರಾಮ್ 75WS 2 ಗ್ರಾಂ ಬಳಸಿ ಬೀಜೋಪಚಾರ ಮಾಡಬೇಕು ಅಥವಾ ಕ್ಯಾಪ್ಟಾನ್ 50WP 2 ಗ್ರಾಂ ಅನ್ನು 1 ಲೀಟರ್ ನೀರಿಗೆ ಸೇರಿಸಿ ಸಸಿಮಡಿಗಳಿಗೆ ಸಿಂಪರಣೆ ಮಾಡಬೇಕು. ತಂಬಾಕು ಬೆಳೆಯಲ್ಲಿ ಸಸಿಮಡಿಯಲ್ಲಿ ಸಸಿ ಕೊಳೆ ರೋಗ ಕಂಡುಬಂದಿದ್ದು ಪ್ರಾಥಮಿಕವಾಗಿ ನರ್ಸರಿ ಹಂತದಲ್ಲಿ ಮೊಳಕೆ ರೋಗ ಹಾಗೂ ಕಾಂಡದ ಕೊಳೆತದ ಪರಿಣಾಮವಾಗಿ ಸಸಿಗಳು ಕುಸಿಯುತ್ತವೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮೆಟಲಾಕ್ಸಿಲ್ MZ 72WP ಅಥವಾ 2 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 50WP ಸೇರಿಸಿ ಪ್ರತಿ ಚದರ ಅಡಿ ಸಸಿಮಡಿಗೆ 500 ಮಿಲಿಲೀಟರ್ ಶಿಲೀಂಧ್ರನಾಶಕವನ್ನು ಮಣ್ಣಿನ ಮೇಲೆ ನೆನೆಸಬೇಕು. ಅರಿಶಿಣ ಬೆಳೆಗಾರರು ಬಿತ್ತನೆ ಕೊಂಬುಗಳನ್ನು ಶೇಕಡಾ 0.3 ಮ್ಯಾಂಕೋಜಿಬ್ ಅಥವಾ 3 ಗ್ರಾಂ ಕ್ಯಾಪ್ಟಾನ್, 0.5 ಗ್ರಾಂ ಸೆಪ್ಟೋಸೈಕ್ಲಿನ್, ಕ್ಲೋರೋಪೈರಿಪಾಸ್ 1 ಲೀಟರ್ ನೀರಿನಲ್ಲಿ ಹಾಕಿದ ಮಿಶ್ರಣದಲ್ಲಿ ಅರಿಶಿಣದ ಗೆಡ್ಡೆಗಳನ್ನು 4-8 ತಾಸು ನೆನೆಸಬೇಕು. ಇದರಿಂದ ಗೆಡ್ಡೆ ಕೊಳೆಯುವುದು, ಗೆಡ್ಡೆ ಕೊರಕ ಬಾಧೆ ನಿಯಂತ್ರಿಸಬಹುದು. ಬಾಳೆ ಬೆಳೆಯು ಬೆಳವಣಿಗೆಯ ಹಂತದಲ್ಲಿದ್ದಾಗ ಪನಾಮಾ ಸೊರಗು ರೋಗದ ಲಕ್ಷಣಗಳು ಕಾಣಿಸಿಕೊಂಡರೆ ಪ್ರತಿ ಲೀಟರ್ ನೀರಿಗೆ 20 ಗ್ರಾಂ ಕಾರ್ಬನ್ ಡೈಸಿಮ್ ಸೇರಿಸಿದ ದ್ರಾವಣವನ್ನು ಗೆಡ್ಡೆಗಳಿಗೆ 2 ಅಂಗುಲ ರಂಧ್ರ ಮಾಡಿ 10 ಮಿಲಿಲೀಟರ್ ಶಿಲೀಂಧ್ರನಾಶಕವನ್ನು ಪಿಚಕಾರಿಯಿಂದ ರಂಧ್ರದಲ್ಲಿ ಸೇರಿಸಿ ರಂಧ್ರದ ಬಾಯನ್ನು ಹಸಿ ಮಣ್ಣಿನಿಂದ ಮುಚ್ಚಬೇಕು. ಪ್ರತಿ 2 ತಿಂಗಳಿಗೊಮ್ಮೆ ಈ ರೀತಿ ಮಾಡಬೇಕು. ಶುಂಠಿಯಲ್ಲಿ ಮೃದು ಕೊಳೆರೋಗ ಕಂಡುಬಂದಿದ್ದು ಸೋಂಕು ಬುಡದ ಪ್ರದೇಶದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಮೇಲ್ಭಾಗ ಹಾಗೂ ಗಡ್ಡೆಗಳವರೆಗೆ ಮುಂದುವರಿಯುತ್ತದೆ. ಪೀಡಿತ ಬುಡದ ಭಾಗವು ತೇವಾಂಶದಿಂದ ಕೂಡಿದ್ದು ಕೊಳೆಯುವಿಕೆಯು ಗೆಡ್ಡೆಗಳವರೆಗೂ ಹರಡುತ್ತದೆ. ಇದರ ಪರಿಣಾಮವಾಗಿ ಮೃದುವಾದ ಕೊಳೆತ ಉಂಟಾಗುತ್ತದೆ. ಶೇಖರಣೆಗೆ 30 ನಿಮಿಷಗಳ ಮೊದಲು ಮತ್ತು ಮತ್ತೊಮ್ಮೆ ನಾಟಿ ಮಾಡುವ ಮೊದಲು ಬಿತ್ತನೆ ಗೆಡ್ಡೆಗಳನ್ನು ಶೇಕಡಾ 0.3